ಯಾವ ರೀತಿ ಕಾಫಿಯನ್ನು ಮಾರುಕಟ್ಟೆ ಮಾಡ್ತಿದ್ದಾರೆ ಅನ್ನೋ ಒಂದು ಅಧ್ಯಯನಗೊಂಡಾಗ ಅಲ್ಲಿ ಸ್ಪೆಷಾಲಿಟಿ ಕಾಫಿಯನ್ನು ಮಾರುಕಟ್ಟೆಯಲ್ಲಿ ಅವರು ನೋಡಿ ಗಮನಿಸಿ ಆ ದಿಕ್ಕಿನಲ್ಲಿ ಒಂದು ಸಮಾನ ಮನಸ್ಕರು ಸ್ಪೆಷಾಲಿಟಿ ಕಾಫಿಯನ್ನು ಅವರವರ ತೋಟಗಳಲ್ಲೇ ಮಾಡುವ ಪ್ರಯತ್ನಗಳನ್ನು ಮಾಡಿ ದೇಶ ವಿದೇಶಗಳಿಗೆ ಅದನ್ನು ಕೊಟ್ಟಾಗ ಅದನ್ನು ಬಳಕೆದಾರರು ಹೆಚ್ಚು ಇಷ್ಟಪಟ್ಟರು. ಆ ಅವರ ಪರಿಶ್ರಮದ ಫಲವಾಗಿ ಇವತ್ತು ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ನಡೀತಾ ಇದೆ. ಅದಕ್ಕೆ ನಾವು ಕಾಫಿ ಮಂಡಳಿ ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದೇವೆ. ಯಾಕೆಂದರೆ ಕಾಫಿ ಮಂಡಳಿ ಕೈಜೋಡಿಸಿ ಕೆಲಸ ಮಾಡೋದ್ರಿಂದ ಎರಡು ಸಂಸ್ಥೆಗಳು ಅವರಿಗೆ ಕೆಲಸದ ನಿರ್ವಹಣೆ ಸುಲಭ ಆಗುತ್ತೆ. ಆ ದಿಕ್ಕಿನಲ್ಲಿ ನಾವು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಈ ಸ್ಪೆಷಾಲಿಟಿ ಕಾಫಿ ಅಂತ ಅಂದ್ರೆ ಏನು ಸರ್? ಇದ್ರ ಬಗ್ಗೆ ಒಂದಷ್ಟು ನಮ್ಮ ಜನಸಾಮಾನ್ಯರಿಗೆ ತಿಳಿಸ್ಕೊಡಿ. ವಿಶ್ವ ಮಾರುಕಟ್ಟೆಯಲ್ಲಿ ಎರಡು ತರದ, ಒಂದು ಕನ್ವೆನ್ಷನಲ್ ಕಾಫಿ, ಒಂದು ಸ್ಪೆಷಾಲಿಟಿ ಕಾಫಿ. ಕನ್ವೆನ್ಷನಲ್ ಕಾಫಿ ಅಂದ್ರೆ ನಾವೆಲ್ಲರೂ ಏನ್ ಕಾಫಿ ಬೆಳೀತಾ ಇದೀವಿ ಅದನ್ನ ರೆಗ್ಯುಲರ್ ಎಲ್ಲರೂ ಯಾವ ರೀತಿ ಒಣಗಿಸಬೇಕು, ಯಾವ ರೀತಿ ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು, ಯಾವ ರೀತಿ ಓಟಿ ಇರಬೇಕು, ಇದರ ಆಧಾರದ ಮೇಲೆ ಲಂಡನ್ ಮತ್ತು ನ್ಯೂಯಾರ್ಕ್ ಮಾರ್ಕೆಟ್ ಮೇಲೆ ಆ ಬೆಲೆಯ ಆಧಾರದ ಮೇಲೆ ಕನ್ವೆನ್ಷನಲ್ ಪ್ರೈಸ್ ಮೇಲೆ ನಿಂತಿರುತ್ತೆ. ಅಲ್ಲಿ ಕ್ವಾಲಿಟಿಗಿಂತ ಪ್ರೈಸ್ ಮತ್ತೆ ವಾಲ್ಯೂಮ್ ಮೇಲೆ ಬಿಸ್ನೆಸ್ ಆಗುತ್ತೆ. ಸ್ಪೆಷಾಲಿಟಿ ಕಾಫಿಯಲ್ಲಿ ಏನು ಅಂದ್ರೆ, ನಾವು ಹಣ್ಣು ಕುಯ್ಯುವ ಹಂತದಿಂದ, ದ ಪ್ರೋಸೆಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹಣ್ಣು ಯಾವ ರೀತಿಯನ್ನು ಕುಯ್ತೀವಿ, ಅದನ್ನು ತಂದು ಯಾವ ರೀತಿ ನಾವು ಪ್ರೋಸೆಸ್ ಮಾಡ್ತೀವಿ, ಯಾವ ರೀತಿ ಫರ್ಮೆಂಟ್ ಮಾಡ್ತೀವಿ, ಮತ್ತೆ ಅದಕ್ಕೆ ಅನೇಕ, ಈಗ ಪೈನಾಪಲ್ ಅನ್ನ ಕಾಫಿಯೊಂದಿಗೆ ಫರ್ಮೆಂಟ್ ಮಾಡ್ತಾರೆ, ಬನಾನದಲ್ಲಿ ಫರ್ಮೆಂಟ್ ಮಾಡ್ತಾರೆ. ಸೊ ಅದೆಲ್ಲ ಒಂದು ವಿಶೇಷತೆಯನ್ನು ಕೊಡುತ್ತೆ ಈ ಕಾಫಿಗೆ. ಮತ್ತೆ ಈ ಸ್ಪೆಷಾಲಿಟಿ ಕಾಫಿಯಲ್ಲಿ ಏನು ಅಂದ್ರೆ, ಆ ತೋಟಗಳನ್ನು ಬ್ರ್ಯಾಂಡ್ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ತೋಟದ ಇತಿಹಾಸ ಮತ್ತೆ ತೋಟದಲ್ಲಿರುವ ನಮ್ಮ ಹಕ್ಕಿ ಪಕ್ಷಿಗಳು, ಪ್ರಾಣಿ ಪಕ್ಷಿಗಳ ಡಾಕ್ಯುಮೆಂಟ್ ಮಾಡಿ ಅದನ್ನ ಮಾರ್ಕೆಟ್ ಮಾಡಬಹುದು. ಉದಾಹರಣೆಗೆ ನಾವು ಇಂಡೋನೇಷ್ಯಾದಲ್ಲಿ ನೋಡಿದಾಗ ಹಕ್ಕಿಗಳನ್ನ ಇಟ್ಕೊಂಡು ಅವರು ಪ್ಯಾಕ್ ಅಲ್ಲಿ ಎಂಡೇಂಜರ್ ಸ್ಪೀಸೀಸ್ ಹಕ್ಕಿಗಳನ್ನ ನಾವು ಪ್ರಿಸರ್ವ್ ಮಾಡ್ತಿದೀವಿ ಅಂತ ಇವತ್ತು ಬ್ರ್ಯಾಂಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಳಕೆದಾರರ ವರ್ಗ ಇದನ್ನೆಲ್ಲ ಬಯಸುತ್ತೆ. ಅಂದ್ರೆ ಈ ರೀತಿ ಸಾಮಾಜಿಕ ಕಳಕಳಿ ಇದ್ದು ಕೆಲಸವನ್ನು ಮಾಡುವುದು. ಮತ್ತೆ ನಮ್ಮಲ್ಲಿ ಭಾರತದಲ್ಲಿ ಸುಮಾರು 2.5 ಲಕ್ಷ ಟ್ರೈಬಲ್ ಕಾಫಿ ಬೆಳೆಗಾರರಿದ್ದಾರೆ. ಅವರು ಈ ಸ್ಪೆಷಾಲಿಟಿ ಕಾಫಿಯನ್ನ ಇವತ್ತು ಅರಕು ಇರಬಹುದು, ಆಂಧ್ರದಲ್ಲಿ ಬೇರೆ ಬೇರೆ, ಮತ್ತೆ ಕೇರಳದಲ್ಲೂ ಇರಬಹುದು, ಮತ್ತೆ ಒರಿಸ್ಸಾದಲ್ಲಿ ಇರಬಹುದು, ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ ಇವೆಲ್ಲ ಸ್ಪೆಷಾಲಿಟಿ ಕಾಫಿನ ಉತ್ಪಾದನೆ ಮಾಡಿ ಬಳಕೆದಾರಿಗೆ ಕೊಡ್ತಾ ಇದ್ದಾರೆ. ಸ್ಪೆಷಾಲಿಟಿ ಕಾಫಿ ಅಂದ್ರೆ ಪ್ರಮುಖವಾಗಿ ನಾವು ಹಣ್ಣು ಕುಯಿಲಿನ ನಂತರ ಹೇಗೆ ನಾವು ಬಳಕೆದಾರರಿಗೆ ತಲುಪಿಸುವ ಪ್ರತಿಯೊಂದು ಹಂತವೂ ಬಹಳ ಇಂಪಾರ್ಟೆಂಟ್ ಗುಣಮಟ್ಟಕ್ಕೆ ಆಧಾರವಾಗಿ, ಅದಕ್ಕೆ ನಾವು ಸ್ಪೆಷಾಲಿಟಿ ಕಾಫಿ ಅಂತ ಕರಿತೀವಿ. ಈ ಸ್ಪೆಷಾಲಿಟಿ ಕಾಫಿಯ ಒಂದು ಬಳಕೆ ನಮ್ಮ ಭಾರತ ದೇಶದಲ್ಲಿ, ಇದರ ಪ್ರವೃತ್ತಿ ಪ್ರಸ್ತುತ ಹೇಗಿದೆ? ಒಂದು ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ, ಬೇರೆ ದೇಶಗಳಿಗೆ ಪ್ರೊಡ್ಯೂಸಿಂಗ್ ಕಂಟ್ರಿ ಕಂಪೇರ್ ಮಾಡಿದ್ರೆ, ಭಾರತದಲ್ಲಿ ಸ್ಪೆಷಾಲಿಟಿ ಕಾಫಿ ಮಾರ್ಕೆಟ್ ಈಗ ಬೆಳೀತಾ ಇದೆ. ಈಗ ನಾವು ಒಂದು 3% ಕಾಫಿಯನ್ನ, ಒಂದು ಅಂದಾಜು 3.5 ಲಕ್ಷದಲ್ಲಿ ಒಂದು 2-3% ಕಾಫಿಯನ್ನ ಅದನ್ನ ಸ್ಪೆಷಾಲಿಟಿ ಕಾಫಿಯಾಗಿ ನಮ್ಮ ರೈತರು ಬೆಳೆಗಾರರು ಕನ್ವರ್ಟ್ ಮಾಡಿದ್ದಾರೆ. ಆದ್ರೆ ನಾವು ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡಿದ್ದೀವಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, 7 beans to 7 lakh tons ಅಂತ. ಇನ್ನು 20 ವರ್ಷದಲ್ಲಿ ನಾವು ಅದನ್ನ 15% ಸ್ಪೆಷಾಲಿಟಿ ಕಾಫಿಯನ್ನು ಬೆಳಿಬೇಕು. ಕಾಫಿ ಮಂಡಳಿ ಉದ್ದೇಶ ಬಹಳ ಸ್ಪಷ್ಟವಾಗಿದೆ, ಸ್ಪೆಷಾಲಿಟಿ ಕಾಫಿಗೆ ಬೆಲೆ ಕಟ್ಟುವವರು ನಾವು ಬೆಳೆಗಾರರೇ ಬೆಲೆ ಕಟ್ಟಬಹುದು. ಯಾಕಂದ್ರೆ ನಮ್ಮ ಸ್ಟೋರಿ ಮೇಲೆ ನಾವು ಅದನ್ನ ಮಾರ್ತೀವಿ, ಹಾಗಾಗಿ ಅದಕ್ಕೆ ಬೆಲೆ ಕಡಿಮೆ ಆಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ನಮ್ಮ ಬಹಳ ಒಳಮನಸ್ಸಿನ ತುಡಿತ ಏನು ಅಂದ್ರೆ, ಕಾಫಿ ಬೆಲೆ ಎಲ್ಲ ದಿವಸ ಈ ತರ ಇರಲ್ಲ, ಒಂದು ಬಹುಶಃ ಕಡಿಮೆ ಆದ್ರೆ ನಾವು ಒಂದು 15-20% ಸ್ಪೆಷಾಲಿಟಿ ಕಾಫಿ ನಮ್ಮ ತೋಟಗಳಲ್ಲಿ ಮಾಡಿಕೊಂಡ್ರೆ ನಮಗೆ ಬೇರೆಯ ಬೆಲೆ ಕಡಿಮೆ ಆದಾಗ ಸ್ಪೆಷಾಲಿಟಿ ಕಾಫಿ ಬೆಲೆ ನಮ್ಮನ್ನು ಕೈ ಹಿಡಿಯುತ್ತೆ. ಅಂದ್ರೆ ಕನ್ಸಿಸ್ಟೆಂಟ್ ಪ್ರೈಸ್ಗಾಗಿ ನಾವು ಇದನ್ನು ಮಾಡಬೇಕು. ಮತ್ತೆ ಭಾರತದ ಕಾಫಿಯನ್ನ, ಗುಣಮಟ್ಟದ ಕಾಫಿಯನ್ನು ತಯಾರು ಮಾಡ್ತಾರೆ. ಯಾಕೆಂದ್ರೆ ನಮ್ದು ನೆರಳಿನ ಆಶ್ರಯದಲ್ಲಿ ಬೆಳೀತಿರೋದು, ನಮ್ಮ ಮಣ್ಣಿರ್ಬೋದು, ನಮ್ಮ ಭೂಮಿ ಇರ್ಬೋದು, ಅಥವಾ ನಮ್ಮ ಮರಗಳ ಸಂಖ್ಯೆ ಇರ್ಬೋದು, ನಮ್ಮಲ್ಲಿ 400-500 ವೆರೈಟಿಗಳ ಹಕ್ಕಿ ಪ್ರಾಣಿ ಪಕ್ಷಿಗಳ ಡಾಕ್ಯುಮೆಂಟ್ ಆಧಾರದ ಮೇಲೆ. ಯಾಕೆಂದ್ರೆ ನೀವು ಬ್ರೆಜಿಲ್ ಅಥವಾ ವಿಯೆಟ್ನಾಮ್ ಅಥವಾ ಬೇರೆ ದೇಶಗಳಲ್ಲಿ ನೀವು ಕಂಪೇರ್ ಮಾಡಿದ್ರೆ ಅಲ್ಲಿ ಓಪನ್ ಲ್ಯಾಂಡ್ ಅಲ್ಲಿ ಬೆಳೀತಾ ಇದ್ದಾರೆ. ನಮ್ದು ನ್ಯಾಚುರಲಿ ಸ್ಪೆಷಾಲಿಟಿ, ಆದ್ರೆ ಆ ಪ್ರೋಸೆಸಿಂಗ್ ಅಲ್ಲಿ ನಾವು ಬಹಳ ಕಾಳಜಿಯನ್ನು ವಹಿಸಿಕೊಂಡ್ರೆ ಅದು ಇನ್ನಷ್ಟು ಚೆನ್ನಾಗಿ ನಾವು ಭಾರತೀಯ ಕಾಫಿಯನ್ನ ಒಂದು ಸ್ಪೆಷಾಲಿಟಿ ಸೆಗ್ಮೆಂಟ್ ಅನ್ನ ನಾವು ವಿಶ್ವ ಮಟ್ಟದಲ್ಲಿ ಒಂದು ಗುರುಸುವ ಎಲ್ಲ ಸಾಧ್ಯತೆಗಳಿದೆ. ಆ ದಿಕ್ಕಿನಲ್ಲಿ ಎಲ್ಲರೂ ಕೈ ಜೋಡಿಸಿದ್ರೆ ಭಾರತದ ಕಾಫಿಯ ಹಿರಿಮೆಯನ್ನು ಹೆಚ್ಚಿಸಬಹುದು. ಇತ್ತೀಚಿನ ದಿವಸಗಳಲ್ಲಿ ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿ ಯುವಜನತೆ ಈ ಕಾಫಿಯ ಉದ್ಯಮದತ್ತ ಆಕರ್ಷಿತರಾಗಿ ಬರ್ತಾ ಇರತಕ್ಕಂಥದ್ದು. ಅವರು ಬೆಳೆಗಾರರಾಗಿಯೂ ಕೂಡ ಬರ್ತಾ ಇದ್ದಾರೆ, ಮತ್ತೆ ನವ ಉದ್ಯಮಿಗಳಾಗಿ ಬರ್ತಾ ಇದ್ದಾರೆ. ಈ ಕಾಫಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಸಕಲ ಚಟುವಟಿಕೆಗಳೇನಿದ್ದಾವೋ ಎಲ್ಲಾ ವಿಭಾಗಗಳಲ್ಲೂ ತಮ್ಮ ಒಂದು ಸೇವೆಯನ್ನ ನೀಡಲಿಕ್ಕಾಗಿ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ತಮಗೆ ಈ ಯೋಜನೆಯ ಬಗ್ಗೆ ಏನನ್ಸುತ್ತೆ? ಒಂದು ಕಾಫಿ ಅಂದ್ರೆ ಯೂತ್ಸ್, ಕಾಫಿ ಕನ್ಸಂಪ್ಷನ್ ಇನ್ ಇಂಡಿಯಾ ಅಥವಾ ಗ್ಲೋಬಲಿ ಯಾವ ತರ ಇದೆ ಅಂದ್ರೆ, ಸರ್ವೆ ಪ್ರಕಾರ 25-35 ಏಜ್ ಫ್ಯಾಕ್ಟರ್ಸ್ ಅಲ್ಲಿ ಕಾಫಿ ಕುಡಿಯುವವರ ಸಂಖ್ಯೆ ಜಾಸ್ತಿ ಇದೆ. ಯಾವಾಗ 25ನೇ ವಯಸ್ಸಲ್ಲಿ ಕಾಫಿ ಅಭ್ಯಾಸ ಆಗುತ್ತೆ ಅಂತ ಆದ್ರೆ ಅದಕ್ಕೆ ಫ್ಯೂಚರ್ ಇದೆ ಅಂತ ಅರ್ಥ. ಒಂದು ಇನ್ನೊಂದು ಹೆಲ್ತ್ ಬೆನಿಫಿಟ್. ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಏನ್ ಹೇಳುತ್ತೆ ಅಂದ್ರೆ, ದಿನಕ್ಕೆ 3-4 ಕಪ್ ಕಾಫಿ ಕುಡಿಯೋದ್ರಿಂದ ಅನೇಕ ಕಾಯಿಲೆಗಳಿಗೆ ಅದು ಒಳ್ಳೆಯ ಒಂದು ಔಷಧಿ ತರ ಇರುತ್ತೆ ಅಂತ. ಕಾಫಿ ಅಂದ್ರೆ ಅಲೆಕ ಸಂದರ್ಭದಲ್ಲಿ ಹಾಲು ಹಾಕಿದ ಕಾಫಿ ಮಾತ್ರ ಅಲ್ಲ, ಬ್ಲ್ಯಾಕ್ ಕಾಫಿಗೂ ಇವತ್ತು ಮಾರ್ಕೆಟ್ ಚೆನ್ನಾಗಿ ಅದನ್ನ ಅಸೆಸ್ ಮಾಡಿದೆ. ಮಾರ್ಕೆಟ್ ಅಲ್ಲಿ ಇವತ್ತು ಬ್ಲ್ಯಾಕ್ ಕಾಫಿ ಮಾರ್ಕೆಟ್ ಅನ್ನ ಅದು ಇನ್ಕ್ರೀಸ್ ಆಗ್ತಾ ಇದೆ. ಈ ದಿಕ್ಕಿನಲ್ಲಿ ಯುವಕರು ಅನೇಕ ಜನರು ಗ್ರೋತ್ ಅನ್ನ ನೋಡ್ಬಿಟ್ಟು ಉದ್ಯಮಕ್ಕೆ ಬರ್ತಾ ಇದ್ದಾರೆ. ಕೆಲವರು ಕೆಲಸದಲ್ಲಿದ್ದವರು ಬಿಟ್ಟು ಬರ್ತಾ ಇದ್ದಾರೆ, ಕೆಲವರು ಯಾವುದೇ ಕಾಫಿ ಗಂಧಗಾಳಿ ಇಲ್ಲದವರು ಬಂದು ತೋಟವನ್ನು ತೆಗೆದುಕೊಂಡು ನಾನು ಕಾಫಿ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಅನೇಕ ಯುವಕರು ಮುಂದೆ ಬರ್ತಾ ಇದ್ದಾರೆ. ಆದರೆ ಭವಿಷ್ಯದಲ್ಲಿ ಕಾಫಿಗೆ ಒಳ್ಳೆಯ ಭವಿಷ್ಯ ಇದೆ. ಯಾಕೆಂದರೆ ಇಂಡಿಯನ್ ಪಾಪ್ಯುಲೇಷನ್ಗೆ ಹೋಲಿಸಿದ್ರೆ ನಾವಿವತ್ತು ಸುಮಾರು 120,000 ಟನ್ ಕಾಫಿಯನ್ನು ಆಂತರಿಕವಾಗಿ ಬಳಕೆ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಮಾರ್ಕೆಟನ್ನು ನಾವು 140 crore ಯೋಚನೆ ಮಾಡಿದರೆ, ಸ್ವಲ್ಪ ಒಬ್ಬರು ಒಂದು ವರ್ಷಕ್ಕೆ 100 cup ಕಾಫಿಯನ್ನು ಆವರೇಜ್ ಕುಡಿದ್ರೆ ಭಾರತದಲ್ಲಿ ಬೆಳೆಯೋ ಕಾಫಿಗೆ ನಮಗೆ ಮಾರುಕಟ್ಟೆ ನಾವು ಬೇರೆ ದೇಶದಿಂದ ತರಬೇಕಾಗುತ್ತೆ. ಈ ದಿಕ್ಕಿನಲ್ಲಿ ಕಾಫಿ ಮಂಡಳಿ ಅನೇಕ ಯೋಜನೆಗಳನ್ನು ಹಾಕಿದೆ, ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕೊಡ್ತಾ ಇದೆ. ವಿಶೇಷವಾಗಿ ಯೂತ್ಸನ್ನ ಫೋಕಸ್ ಮಾಡಿ ಕಾಫಿ ಶಾಸ್ತ್ರ ಅಂತ ಇದೆ, ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಇದೆ, ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇದೆ. ಅದರಲ್ಲಿ ಯಾರು ಬರ್ತಾ ಇದ್ದಾರೆ ಅದರಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರೆಲ್ಲರೂ ಉದ್ಯಮವಾಗಿ ಪರಿವರ್ತನೆ ಮಾಡ್ಕೊತಿದ್ದಾರೆ, ಇಲ್ಲ ಜಾಬ್ ಆಪರ್ಚುನಿಟಿಯಾಗಿ ಬರ್ತಾ ಇದ್ದಾರೆ. ಸೊ ಅದು ಇವತ್ತಿನ ಟ್ರೆಂಡು. ಇವತ್ತಿನ ಟ್ರೆಂಡಿಗೆ ಯಾವ ಥರ ಬೇಕೋ ಆ ಟ್ರೆಂಡಿಗೆ ತಕ್ಕಂತೆ ಇವತ್ತಿನ ಕಾಫಿ ಮಂಡಳಿ ವರ್ಕ್ ಮಾಡ್ತಾ ಇದೆ. ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಇತಿಹಾಸದಲ್ಲಿ ಹಳೆಯ ಕಾಲವನ್ನು ಇಟ್ಕೊಂಡು ನಾವು ಇವತ್ತು ನಮ್ಮ ಕಾಫಿ ಮಂಡಳಿ ನಡೆಸೋಕ್ಕಾಗಲ್ಲ. ಮುಂದಿನ ಜನಾಂಗಕ್ಕೆ ಏನು ಬೇಕು ಆ ದಿಕ್ಕಿನಲ್ಲಿ ಇವತ್ತು ಕಾಫಿ ಮಂಡಳಿ ಕೆಲಸ ಮಾಡ್ತಿದೆ. ವಿಶೇಷವಾಗಿ ನೀವು ಕೇಳಿದ ಯುವಕರಿಗೆ ತರಬೇತಿಯನ್ನು ಕೊಡುವ ಎಲ್ಲ ರೀತಿಯ ಕೆಲಸವನ್ನು ಮಾಡ್ತಾ ಇದೆ. ಆ ದಿಕ್ಕಿನಲ್ಲಿ ನಮಗೆ ಒಳ್ಳೆಯ ಒಂದು ಆಶಾಭಾವನೆಯೂ ಇದೆ, ಭಾರತದಲ್ಲಿ ಭವಿಷ್ಯದ ಕಾಫಿ ಉಜ್ವಲವಾಗುತ್ತೆ ಅಂತ. ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಏನಿದೆಯೋ ಈ ಸಾಲಿನಲ್ಲೇ ನಡೀತಾ ಇರತಕ್ಕಂಥದ್ದು ಎರಡನೆಯ ಒಂದು ಕಾಫಿಯ ಹಬ್ಬ. ಕಳೆದ ಸಾಲಿನಲ್ಲಿಯೂ ಕೂಡ ಈ ಒಂದು ಹಬ್ಬವನ್ನ ಮಾಡಲಾಗಿತ್ತು. ಆವಾಗ ಏನೆಲ್ಲ ವಿಶೇಷತೆಗಳಿತ್ತು ಮತ್ತೆ ಹೇಗಿತ್ತು ಜನಸಾಮಾನ್ಯರ ಪ್ರತಿಕ್ರಿಯೆ? ಕಳೆದ ಬಾರಿ ನಾನು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ನಾನು 3 ದಿವಸ ಆ ಕಾರ್ಯಕ್ರಮದಲ್ಲಿ ಇದ್ದು ನೋಡಿದಾಗ, ಅಲ್ಲಿಯ ಯುವಕರ ತುಡಿತವನ್ನು ನೋಡಿದಾಗ, ಕಾಫಿ ಮಂಡಳಿ ಅಧ್ಯಕ್ಷನಾಗಿ ಏನಾದರೂ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತ ಒಂದು ಯೋಚನೆ ಮಾಡಿದಾಗ, ಒಂದು ಪತ್ರವನ್ನು ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ವಿದೇಶಾಂಗ ಮಂತ್ರಿಗಳಿಗೆ ಒಂದು ಕಾಗದವನ್ನು ಬರೆದು, ಎಂಬಸಿಗಳಲ್ಲಿ ಬಯರ್ ಸೆಲ್ಲರ್ಸ್ ಮೀಟನ್ನು ಆರ್ಗನೈಸ್ ಮಾಡಿ ನಮ್ಮ ಯೂತ್ಸು ಕಾಫಿ ಬೆಳೆಗಾರರಿಗೆ ಅದು ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ದ ಪ್ರಯುಕ್ತ, ಇವತ್ತು ಅಲ್ಲಿಂದ ಒಬ್ಬರು IFS ಆಫೀಸರ್ ಗಂಗಾಧರ ಅಂತ ಬಂದು ನಮ್ಮ ಸ್ಟೇಕ್ ಹೋಲ್ಡರ್ ಜೊತೆ ಕೂತ್ಬಿಟ್ಟು ಅವರ ಅಭಿಪ್ರಾಯನ ತಿಳಿದುಬಿಟ್ಟು ಅದು ಮತ್ತೆ ಅವರು ವಾಪಸ್ ಡೆಲ್ಲಿಗೆ ಹೋಗಿ ವಿದೇಶಾಂಗ ಇಲಾಖೆಯ ಖರ್ಚಿನಲ್ಲಿ ಸುಮಾರು 50 lakh ಖರ್ಚು ಮಾಡಿ 7 countries ಕನ್ಸ್ಯೂಮರ್ಸ್ ಇಂಟೆಲಿಜೆನ್ಸ್ ಸರ್ವೆ ನಡೀತಾ ಇದೆ. ಕಳೆದ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷನಾಗಿ ವಿಸಿಟ್ ಆಗಿದ್ದಕ್ಕೆ ಇಷ್ಟೆಲ್ಲ ಬೆಳವಣಿಗೆ ಆಯಿತು. ಇವತ್ತು ಮಾರ್ಚ್ಗೆ ನಮಗೆ ಅದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಿನ ಆಧಾರದ ಮೇಲೆ ಅಂದರೆ ಕನ್ಸ್ಯೂಮರ್ಸನ್ನು ನಾವು ಅರ್ಥ ಮಾಡಕ್ಕೆ ನೋಡ್ತಾ ಇದ್ದೀವಿ, ಭಾರತೀಯ ಕಾಫಿಯನ್ನು ಎಲ್ಲಿ ನಾವು ಪೆನೆಟ್ರೇಟ್ ಮಾಡಿದರೆ ಹೇಗೆ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ಬೋದು ಅಂತ. ಆ ರಿಪೋರ್ಟ್ ಆಧಾರದ ಮೇಲೆ ಮುಂದಿನ ನಡವಳಿಕೆ ಕಾಫಿ ಮಂಡಳಿದಿರುತ್ತೆ. ಮತ್ತು ಮುಂದಿನ ದಿವಸಗಳಲ್ಲಿ ನಾವು ಎಂಬಸಿಗಳಲ್ಲಿ ಬಯರ್ ಸೆಲ್ಲರ್ಸ್ ಮೀಟು, ಈಗ ರಿಪಬ್ಲಿಕ್ ಡೇಯಲ್ಲೂ ಅನೇಕ ಎಂಬಸಿಗಳಲ್ಲಿ ಕಾಫಿಯ ಒಂದು ಶೋ ಅನ್ನು ಆಯಿತು. ಆ ದಿಕ್ಕಿನಲ್ಲಿ ಮತ್ತೆ ಅಲ್ಲಿ ಬಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಏನೇನು ಮಾಡಿದ್ದಾರೆ ಕಾಫಿಲಿ. ನಾನು ಯಾವಾಗಲೂ ಹೇಳ್ತೀನಿ, ತೆಂಗಿನ ಮರ ಕಲ್ಪವೃಕ್ಷ ಆದಂಗೆ ಕಾಫಿಯು ಇವತ್ತು ಕಲ್ಪವೃಕ್ಷವಾಗಿ ಪರಿವರ್ತನೆ ಆಗ್ತಾ ಇದೆ. ಆ ದಿಕ್ಕಿನಲ್ಲಿ ನೀವೆಲ್ಲ ಬಂದರೆ ಅಲ್ಲಿ ಅನೇಕ ಪ್ರಯೋಜನಗಳಿರುತ್ತೆ. ಈ ಬಾರಿಯಂತೂ ತುಂಬ ಅನೇಕ ವಿಶೇಷತೆಗಳನ್ನು ಸಾಧ್ಯತೆಗಳಿದೆ. ಭಾರತದಲ್ಲಿ ಆಯೋಜನೆಗೊಳ್ತಾ ಇರತಕ್ಕಂತಹ ಅಂತಾರಾಷ್ಟ್ರೀಯ ಕಾಫಿ ಹಬ್ಬ ಏನಿದೆಯೋ ಇದನ್ನ ಮಾಡ್ತಾ ಇರತಕ್ಕಂಥವ್ರು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಇಂಡಿಯಾದವರು. ಇವರಿಗೆ ಭಾರತೀಯ ಕಾಫಿ ಮಂಡಳಿ ಹೇಗೆ ಸಹಯೋಗವನ್ನ ನೀಡ್ತಾ ಇದೆ, ಹೇಗೆ ಇದು ಅವರೊಂದಿಗೆ ಕೈ ಜೋಡಿಸಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಅವರ ಕಾರ್ಯಕ್ರಮ ಸುಮಾರು 1 crore ಬಜೆಟ್, ಅದರಲ್ಲಿ ಒಂದಷ್ಟು ನಾವೊಂದು 25-30% ನಾವು ಹಣವನ್ನ ಅವರ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ಜೊತೆಗೆ ಕಾಫಿ ಮಂಡಳಿಯ ಪೆವಿಲಿಯನ್ ಇರುತ್ತೆ. ಆ ಪೆವಿಲಿಯನಲ್ಲಿ ಸ್ಟಾರ್ಟ್ಅಪ್ ಪೆವಿಲಿಯನ್ ಇರುತ್ತೆ. ಸೊ ಸ್ಟಾರ್ಟ್ಅಪ್ ಪೆವಿಲಿಯನಲ್ಲಿ ಏನು ನಾವು ಹೇಳಿದೆವು, ಅನೇಕ ಸ್ಟಾರ್ಟ್ಅಪ್ಗಳು ಬಹಳ ಒಳ್ಳೆ ಕೆಲಸವನ್ನು ಮಾಡಿದೆ. ನೀವು ಬಂದರೆ ಬಯೋಡೀಸೆಲ್ ಮಾಡಿರೋದು ಡಿಕಾಕ್ಷನ್ ವೇಸ್ಟಲ್ಲಿ ಅದನ್ನು ನೋಡ್ಬೋದು, ಕಸ್ಕರ ಕಾಫಿಯನ್ನು ನೋಡ್ಬೋದು. ಹಾಗೆ ಎಲೆಯ ಮುಖಾಂತರ ಇವತ್ತು ಒಂದು ಕಾಫಿಯನ್ನು ಮಾಡಿದ್ದಾರೆ. ನೀವು ಮತ್ತೆ ಯಾರು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಯೋಚನೆ ಇದ್ರೆ ಒಂದು ಸತಿ ಬಂದೋದ್ರೆ ಅವರಿಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ನಮ್ಮ ಕಾಫಿ ಬೋರ್ಡ್ ಪೆವಿಲಿಯನ್ನಲ್ಲಿ ಸಿಕ್ಕುತ್ತೆ. ಜೊತೆಗೆ ನನ್ನದೊಂದು ಕಳಕಳಿಯ ವಿನಂತಿ ಏನು ಅಂದರೆ, ನೀವು ಯಾರ್ಯಾರು ಕೇಳುಗರಿದ್ದೀರಿ, ನೀವು ಬರೋಕೆ ಆಗದಲ್ಲೇ ಇದ್ರು ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಬೆಂಗಳೂರಲ್ಲಿ ಇರ್ತಾರೆ, ಅವರಿಗೆ ಏನು ಹೇಳಿ ಅಂದರೆ ಪ್ರತಿಯೊಬ್ಬರು ಆ ಕಾರ್ಯಕ್ರಮಕ್ಕೆ ಹೋಗಿ ಬನ್ನಿ ಅಂತ. ಕಾರಣ ಇಷ್ಟೇ, ನಾವು ಮುಂದಿನ ದಿವಸಗಳಲ್ಲಿ ಬೆಂಗಳೂರನ್ನು ಭಾರತದ ಕಾಫಿಯ ಒಂದು ರಾಜಧಾನಿಯಾಗಿ ಮಾಡಬೇಕು ಅಂತಿದ್ದೀವಿ. ಆ ರಾಜಧಾನಿ ಆದಾಗ ಎಲ್ಲ ಬೆಳೆಗಾರರಿಂದ ಬಳಕೆದಾರರಿಗೆ ಒಂದು ದೊಡ್ಡ ಅದ್ಭುತವಾದ ಒಂದು ಲೋಕವನ್ನು ಪ್ರತಿ ವರ್ಷ ಸೃಷ್ಟಿ ಮಾಡಿ, ಪ್ರತಿ ವರ್ಷ ಹೊಸದು ಏನಾಗುತ್ತೆ ಅನ್ನೋದನ್ನು ನಾವು ಪರಿಚಯ ಪ್ರಯತ್ನಗಳಲ್ಲಿ ಯಶಸ್ಸಾಗ್ತೀವಿ. ಅದರಿಂದ ಕಾಫಿಯ ಮಾರುಕಟ್ಟೆ ವಿಸ್ತರಣೆ ಆಗುತ್ತೆ. ಈ ಬಾರಿ ವಿಶೇಷತೆ ಏನು ಅಂದರೆ, ನಾವು ವಿದೇಶ ಅಂಬಾಸಡರ್ಗಳನ್ನು ಕರಿಬೇಕು ಅಂತ ಮಾಡಿದ್ದೀವಿ. ಬೇರೆ ಬೇರೆ ದೇಶದ ಅಂಬಾಸಿಡರ್ಗಳು ಈ ಕಾರ್ಯಕ್ರಮಕ್ಕೆ ಬಂದರೆ ಆ ದೇಶದಲ್ಲಿ ಕಾಫಿಯನ್ನು ಪ್ರಮೋಟ್ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಆ ದಿಕ್ಕಿನಲ್ಲೂ ನಾವು ಕಾರ್ಯರೂಪರಾಗಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ಯಾರೆಲ್ಲ ಭಾಗವಹಿಸಬಹುದು ಮತ್ತು ಏನೆಲ್ಲ ಅಲ್ಲಿ ಅವರಿಗೆ ದೊರೆಯುತ್ತೆ? ಸಾಮಾನ್ಯವಾಗಿ ಕಾಫಿ ಬೆಳೆಗಾರರನ್ನ ನಾವು ನೋಡ್ತೇವೆ, ಕಾಫಿ ಉದ್ಯಮಿಗಳನ್ನ ನಾವು ನೋಡ್ತೇವೆ, ಕಾಫಿ ರಫ್ತು ಮಾಡ್ತಕ್ಕಂಥವ್ರು, ಕಾಫಿ ಮಾರಾಟದಾರರು, ಹೀಗೆ ಇವರೆಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಅಲ್ಲಿ ಅವರು ಏನನ್ನ ಕಲಿಯಲಿಕ್ಕೆ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ? ಒಂದು ಬೆಳೆಗಾರರಿಂದ ಬಳಕೆದಾರರವರಿಗೆ ಎಲ್ಲರೂ ಬರಬಹುದು. ಬೆಂಗಳೂರಿನಲ್ಲಿ ಕನ್ಸ್ಯೂಮರ್ಸ್ ತುಂಬಾ ಇದ್ದಾರೆ. ಇವತ್ತಿನ ನೀವು ಸುಮಾರು ನಮ್ಮ ಅಂದಾಜು ಪ್ರಕಾರ 1,500 ಜಾಸ್ತಿ ಕೆಫೆಗಳು ಪ್ರಾರಂಭ ಆಗಿದೆ ಬೆಂಗಳೂರಿನಲ್ಲಿ. ಕೆಫೆ ಓನರ್ಸ್ಗೆ ಏನು ಸಿಕ್ಕುತ್ತೆ ಅಂದರೆ, ಅವರಿಗೆ ಏನು ಹೊಸ ಸಿಕ್ಕುತ್ತೆ ಇಲ್ಲಿ, ಯಾವ ಕಾಫಿ ಬೆಳೆಗಾರ ಏನು ಹೊಸದಾದರೂ ಏನಾದ್ರು ಕಾಫಿಯನ್ನು ಮಾಡಿದಾರೋ ಅಥವಾ ನ್ಯೂ ಪ್ರೋಸೆಸ್ಸಲ್ಲಿ ಏನಾರು ಮಾಡಿದಾರೋ ಅಂತ ಗೊತ್ತಾಗುತ್ತೆ. ಹಾಗೆ ಬಳಕೆದಾರರಿಗೆ ಯಾವ ರೀತಿ ಕಾಫಿಯನ್ನು ನಾವು ಕುಡಿಬಹುದು ಅಂತ. ಮತ್ತೆ ಇನ್ನೊಂದು ಒಂದು ಪೆವಿಲಿಯನ್ ಇರುತ್ತೆ, ಅಲ್ಲಿ 1 ಅವರ್ ಕೊಟ್ಬಿಟ್ರೆ ನಮ್ಮ ತೋಟಗಳ ಕಾಫಿಯನ್ನು ನಾವೇ ನಮ್ಮ ಬಳಕೆದಾರರಿಗೆ ಕುಡಿಸುವ ಪ್ರಯತ್ನ. ಅದು ಸುಮಾರು 1,500-2,000 ರೂಪಾಯಿ ಕೊಟ್ಬಿಟ್ರೆ ಅದನ್ನು 1 ಅವರ್ ಯೂಸ್ ಮಾಡಿಕೊಂಡು ಬಳಕೆದಾರರು ಯಾರು ಬರ್ತಾರೆ ಅವರಿಗೆ ನಮ್ಮ ತೋಟದ ಕಾಫಿಯ ಸವಿಯನ್ನು ಸವಿಯಬಹುದು. ಇದೊಂಥರ ಪ್ರಾಕ್ಟಿಕಲ್ ಆಗಿರುತ್ತೆ, ಯಾಕೆಂದರೆ ಬರೀ ಎಕ್ಸಿಬಿಷನ್ ಥರ ಇರಲ್ಲ. ನಾರ್ಮಲಿ ನಾವು ಬೆಂಗಳೂರಿನಲ್ಲಿ ಏನಾಗುತ್ತೆ, ಬರೀ ಎಕ್ಸಿಬಿಷನ್ ಥರ ಒಂದು ರೌಂಡ್ ಹೋಗ್ತೀವಿ. ಇಲ್ಲಿ ಎಕ್ಸಿಬಿಷನ್ ವಿತ್ ಪ್ರಾಕ್ಟಿಕಲ್ ಫಾರ್ಮಲ್ಲಿ ಇರುತ್ತೆ. ಸೊ ಪ್ರತಿಯೊಬ್ಬರು ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡ್ಬೋದು. ಮತ್ತೆ ಸಂಜೆ ಒಳ್ಳೆಯ ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗಾಗಿ ಪ್ರತಿಯೊಬ್ಬರು ಇದು ಕಾರ್ಯಕ್ರಮವನ್ನು ಬಂದು ಎಂಜಾಯ್ ಮಾಡಿ ಅಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಭಾರತದ ಅಂತಾರಾಷ್ಟ್ರೀಯ ಕಾಫಿ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತಿಮವಾಗಿ ಮಧುಸೂದನ್ ರವರೇ, ಏನ್ ಹೇಳ್ಬೋದು ಅಂದ್ರೆ, ಒಂದೆರಡೇ ವಾಕ್ಯದಲ್ಲಿ ಹೇಳಬೇಕಂದ್ರೆ, ನಾವು 7 beans to 7 lakh tons ಅಂತ ನಾವು ಒಂದು ಧ್ಯೇಯ ವಾಕ್ಯ ಕೊಟ್ಟಿದ್ದೀವಿ. ಈಗ ಕಾಫಿನ ನಾವೆಲ್ಲರೂ ಸೇರಿ ಕನೆಕ್ಟ್ ಮಾಡೋಣ, ಕಾಫಿ ಕನೆಕ್ಟ್. ಪ್ರತಿ ಒಂದು ಹಂತದಲ್ಲೂ ನಾವೆಲ್ಲವನ್ನ ಕಾಫಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಮಾಡಿದ್ರೆ ನಮ್ಮ ಕಾಫಿಯ ಉದ್ಯಮ ಉತ್ತುಂಗಕ್ಕೇರುತ್ತೆ. ಹಾಗಾಗಿ ನನ್ನ ಕೊನೆಯ ಮಾತು ಏನು ಅಂದ್ರೆ, ಬನ್ನಿ ಭಾಗವಹಿಸಿ ಮತ್ತು ಉಲ್ಲಾಸದಾಯಕವಾದ ಕಾಫಿಯ ಸಮುದಾಯದೊಂದಿಗೆ ಸೇರಿ ಅಂತ ನನ್ನ ಕಳಕಳಿಯ ಮನವಿ. ಕಡೆಯದಾಗಿ ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ, ಈ ಒಂದು ಅಂತಾರಾಷ್ಟ್ರೀಯ ಕಾಫಿ ಮೇಳ ಯಾವಾಗ ಎಲ್ಲಿ ನಡೀತಾ ಇದೆ? February 12, 13, 14 ಮೂರು ದಿವಸ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿರುವ ಚಾಮರ ವಜ್ರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಬೇಕಾದ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಎಲ್ಲ ಮಾಡಿದೆ. ಮತ್ತೆ ಒಂದು ದಿವಸದ ಟಿಕೆಟು ಮತ್ತು 3 ದಿವಸದ ಟಿಕೆಟ್ಗಳು ಲಭ್ಯ ಇದೆ. ಆ ಟಿಕೆಟ್ಗಳನ್ನು ಇಟ್ಕೊಂಡು ಒಳಗಡೆ ಬಂದಾಗ ನೀವೆಲ್ಲರೂ ಹೊಸ ಅನುಭವವನ್ನು ಪಡಿತೀರಿ. ತಾವೆಲ್ಲರೂ February 12, 13, 14 ಬನ್ನಿ ಭಾಗವಹಿಸಿ. ಒಳ್ಳೆಯದು ಸರ್. ಇದುವರೆಗೆ ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಭಾರತೀಯ ಅಂತಾರಾಷ್ಟ್ರೀಯ ಕಾಫಿ ಮೇಳ 2026 ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಮಧುಸೂದನ್ ರವರು. ಇದುವರೆಗೆ ಭಾರತದ ಅಂತಾರಾಷ್ಟ್ರೀಯ ಕಾಫಿ ಮೇಳದ ಆಯೋಜನೆ ಹಾಗೂ ವಿಶೇಷತೆಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮ ಮುಂದುವರಿತಾ ಇದೆ. ಬನ್ನಿ ಈಗ ಕೇಳೋಣ, ಬೇಸಿಗೆಯಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳ ಕುರಿತಂತೆ ತಿಪಟೂರಿನ ಕೊನೆಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಕೃಷಿ ವಿಜ್ಞಾನಿ ಡಾಕ್ಟರ್ ತಸ್ಮಿಯಾ ಕೌಸರ್ ಅವರೊಂದಿಗಿನ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಬೆಳೆಯುವಂತಹ ದ್ವಿದಳ ಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಈ ಬೇಸಿಗೆಯ ಸಂದರ್ಭದಲ್ಲಿ ಒಂದಷ್ಟು ದ್ವಿದಳ ಧಾನ್ಯಗಳನ್ನು ಬೆಳೆಯುವಂತಹ ಪರಿಪಾಠ ನಮ್ಮ ಭಾಗದಲ್ಲಿ ಇದೆ. ಒಂದು ಅಥವಾ ಎರಡು ಮಳೆ ಬೀಳ್ತು ಅಂತ ಹೇಳಿದರೆ ಮಳೆ ಆಶ್ರಯದಲ್ಲಿಯೇ ಈ ದ್ವಿದಳ ಧಾನ್ಯಗಳನ್ನು ಬಿತ್ತನೆಯನ್ನು ಮಾಡಲಾಗುತ್ತೆ, ಅಥವಾ ನೀರಿನ ಸೌಕರ್ಯ ಇದ್ದಂಥವರು ನೀರಾವರಿಯನ್ನು ಮಾಡಿಕೊಂಡು ಈ ದ್ವಿದಳ ಧಾನ್ಯಗಳನ್ನು ಬೆಳೆದುಕೊಳ್ತಾರೆ. ಸಾಮಾನ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಈ ಹೆಸರು, ಉದ್ದು, ಅಲಸಂದೆ ಈ ತರಹದ ಬೆಳೆಗಳನ್ನು ನಾವು ನೋಡಬಹುದು. ಇದು ಬೇಗ ಬರುತ್ತೆ ಮತ್ತು ನಮ್ಮ ಭೂಮಿಯ ಮಣ್ಣು ಏನಿರುತ್ತೋ ಅದಕ್ಕೆ ಒಂದಷ್ಟು ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತೆ. ಈ ನಿಟ್ಟಿನಲ್ಲಿ ಬಹಳ ಪ್ರಮುಖವಾದಂತಹ ಬೆಳೆಗಳು ಅಂತ ಹೇಳಿ ಕರೆಯಬಹುದು. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ತರಹದ ದ್ವಿದಳ ಧಾನ್ಯದ ಬೆಳೆಗಳನ್ನು ಈ ಬೇಸಿಗೆಯ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಬೆಳೆದುಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಬೆಳೆಗಳು ಏನಿದ್ದಾವೋ ಇವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಏನೇನು ಇದೆ ಅನ್ನುವಂಥದ್ದನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ, ಏನು ಈ ಒಂದು ಬಿತ್ತನೆಯನ್ನ ಮಾಡ್ತಾರೋ ಇದರಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಒಂದು ಇಳುವರಿಯನ್ನ ಪಡೆದುಕೊಳ್ತಾ ಇಲ್ಲ. ಅದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಮತ್ತೆ ಇತ್ತೀಚಿನ ದಿವಸಗಳಲ್ಲಿ ಈ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಸುಧಾರಿತ ತಳಿಗಳನ್ನು ಕೂಡ ಆವಿಷ್ಕಾರವನ್ನ ಮಾಡಲಾಗಿದೆ. ಅವು ಕೂಡ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುತ್ತೆ. ಹೀಗೆ ನಾವು ಬಿತ್ತನೆಯನ್ನು ಮಾಡ್ತಕ್ಕಂತಹ ಬೆಳೆಗಳಿಂದ ಹೇಗೆ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಬಹುದು, ಉತ್ಪಾದನಾ ತಾಂತ್ರಿಕತೆಗಳನ್ನು ಅನುಸರಿಸಿ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ತಿಪಟೂರು ತಾಲೂಕು ಕೊನೆಹಳ್ಳಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ತಜ್ಞರಾದಂತಹ ಡಾಕ್ಟರ್ ತಸ್ಮಿಯಾ ಕೌಸರ್ ಅವರು. ತಸ್ಮಿಯಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಒಂದಷ್ಟು ದ್ವಿದಳ ಧಾನ್ಯಗಳನ್ನು ಬೆಳೆಯುವಂತಹ ಒಂದು ಪರಿಪಾಠ ನಮ್ಮ ಭಾಗದಲ್ಲಿ ಇದೆ. ಬೇಸಿಗೆಯಲ್ಲಿ ಬೆಳೀತಕ್ಕಂತಹ ಸೂಕ್ತ ಬೆಳೆಗಳು ಯಾವ್ಯಾವು, ಅದರ ಒಂದಷ್ಟು ಪರಿಚಯವನ್ನು ಮಾಡಿಕೊಡಿ. ಸರ್, ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಅದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ, ದ್ವಿದಳ ಧಾನ್ಯಗಳಾದಂತಹ ಅಲಸಂದೆ, ಹೆಸರು, ಉದ್ದು, ಅಲ್ಲದೆ ಎಣ್ಣೆಕಾಳು ಬೆಳೆಗಳಾದಂತಹ ಸೂರ್ಯಕಾಂತಿ ಮತ್ತು ಸೋಯಾ ಅವರೆಯನ್ನ ಸಾಮಾನ್ಯವಾಗಿ ನಮ್ಮ ರೈತರು ಬೆಳೆದುಕೊಂಡು ಬಂದಿದ್ದಾರೆ ಸರ್. ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳಿಗೆ ಆಳವಾದ ಬೇರುಗಳಿರುವುದರಿಂದ ಮಳೆಯ ಅಭಾವದಲ್ಲೂ ಬೆಳೆಯಬಹುದು. ಅಲ್ಲದೆ ಏಕದಳ ಧಾನ್ಯಗಳಿಗಿಂತ ಸುಮಾರು 3 ಪಟ್ಟು, ಅಂದರೆ ಶೇಕಡಾವಾರು 20-25% ಸಸಾರಜನಕ, ಅಂದರೆ ನಾವು ಏನು ಪ್ರೋಟೀನ್ ಕಂಟೆಂಟ್ ಅಂತ ಹೇಳ್ತೀವೋ ಅದು ಹೊಂದಿರುತ್ತೆ. ಇದರಿಂದ ನಮ್ಮ ಆಹಾರದಲ್ಲಿ ಪ್ರಮುಖ ಅಂಶವಾಗಿ, ಅಲ್ಲದೆ ಜಾನುವಾರುಗಳಿಗೂ ಸಹ ಉತ್ಕೃಷ್ಟವಾದ ಮೇವಾಗಿ ಸಹ ಉಪಯೋಗಿಸಿಕೊಳ್ಳಬಹುದು. ಹೀಗೆ ಅನೇಕ ಒಂದು ಅನುಕೂಲಗಳನ್ನ ಈ ದ್ವಿದಳ ಧಾನ್ಯಗಳು ಏನು ನಾವು ಬೆಳಿತೀವೋ ಬೇಸಿಗೆಯಲ್ಲಿ ಇವು ಮಾಡಿಕೊಡ್ತಾ ಇದ್ದಾವೆ. ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ಬೆಳೀತಕ್ಕಂತಹ ದ್ವಿದಳ ಧಾನ್ಯದ ಉತ್ಪಾದನೆಗೆ ಭೂಮಿಯ ಆಯ್ಕೆ ಹೇಗಿರಬೇಕು ಮತ್ತೆ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಬೇಕು? ಸರ್, ಭೂಮಿಯ ಆಯ್ಕೆ ಮತ್ತೆ ಭೂಮಿ ಸಿದ್ಧತೆ ಮಾಡಿಕೊಳ್ಳೋದು ಅತಿ ಮುಖ್ಯವಾದದ್ದು. ಈ ದ್ವಿದಳ ಧಾನ್ಯದ ಬೆಳೆಗಳಿಗೆ ಸರಾಗವಾಗಿ ನೀರು ಬಸಿದು ಹೋಗುವಂತಹ ಸಾಮರ್ಥ್ಯ ಹೊಂದಿರುವಂತಹ ಭೂಮಿ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಅದಲ್ಲದೆ ಬಿತ್ತನೆ ಮಾಡುವ ಮೊದಲು ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರವನ್ನ ಬಿತ್ತನೆಯ 2-3 ವಾರಗಳ ಮುಂಚೆ ಮಣ್ಣಿಗೆ ಸೇರಿಸೋದು ಉತ್ತಮ. ಯಾಕಂದ್ರೆ ಈ ಒಂದು ಏನ್ ನಾವು ಆರ್ಗ್ಯಾನಿಕ್ ಗೊಬ್ಬರನ ನಾವು ಉಪಯೋಗಿಸ್ತೀವೋ ಅದನ್ನ ಕೊಳಿಲಿಕ್ಕೆ 15-20 ದಿನ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಬಿತ್ತನೆ ಮಾಡೋಕ್ಕಿನ್ನ 15-20 ದಿನ ಮುಂಚಿತವಾಗಿ ಹಾಕೋದು ಉತ್ತಮ. ಮತ್ತೆ ಈ ಒಂದು ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರ, ಕುರಿ ಗೊಬ್ಬರನ ಹಾಕ್ಸ್ಕೊಂಡಿರ್ತೀವೋ, ಈ ಗೊಬ್ಬರನ ಡೈರೆಕ್ಟ್ ಆಗಿ ಹಾಗೆ ಮಣ್ಣಿಗೆ ಒದಗಿಸೋದ್ ಬದಲು ನಾವು ಅದನ್ನ ಪೌಷ್ಟೀಕರಿಸಿ ಹಾಕೋದು ಅತಿ ಮುಖ್ಯವಾದದ್ದು. ಏನಿದ್ದು ಪೌಷ್ಟೀಕರಿಸಿ ಮಣ್ಣಿಗೆ ಹೇಗೆ ಇದನ್ನ ಬಳಸೋದು ಅಂದ್ರೆ, 1 ಟನ್ ಕಾಂಪೋಸ್ಟ್ ಅಥವಾ ಕುರಿ ಅಥವಾ ಕೋಳಿ ಗೊಬ್ಬರಕ್ಕೆ ಸುಮಾರು 2 ಕೆಜಿಯಷ್ಟು ನಮ್ಮ ಯುಎಸ್ ಬೆಂಗಳೂರು ಡೆವಲಪ್ ಮಾಡಿರುವಂತಹ ಮೈಕ್ರೋಬಿಯಲ್ ಕನ್ಸರ್ಷಿಯಾ, 2 ಕೆಜಿಯಷ್ಟು ಟ್ರೈಕೋಡರ್ಮ, 2 ಕೆಜಿಯಷ್ಟು ರಂಜಕ ಕರಗಿಸುವಂತಹ ಬ್ಯಾಕ್ಟೀರಿಯಾ ಅಂದ್ರೆ ಸೂಡೋಮೊನಾಸ್ ಬ್ಯಾಕ್ಟೀರಿಯಾ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, 1 ಟನ್ ಗೊಬ್ಬರಕ್ಕೆ ಯಾವುದೇ ಗೊಬ್ಬರ ಇರಲಿ, ಕುರಿ ಗೊಬ್ಬರ ಇರಲಿ, ಕೋಳಿ ಗೊಬ್ಬರ ಇರಲಿ, ಅಥವಾ ಕಾಂಪೋಸ್ಟ್ ಗೊಬ್ಬರ ಇರಲಿ, ಯಾವುದೇ ಒಂದು ಗೊಬ್ಬರಕ್ಕೆ 1 ಟನ್ ಗೊಬ್ಬರಕ್ಕೆ 2 ಕೆಜಿಯಷ್ಟು ಟ್ರೈಕೋಡರ್ಮ, 2 ಕೆಜಿಯಷ್ಟು ನಮ್ಮ ಯುಎಸ್ ಬೆಂಗಳೂರು ಡೆವಲಪ್ ಮಾಡಿರುವಂತಹ ಮೈಕ್ರೋಬಿಯಲ್ ಕನ್ಸರ್ಷಿಯಾ, ಮತ್ತೆ 2 ಕೆಜಿಯಷ್ಟು ರಂಜಕ ಕರಗಿಸುವಂತಹ PSB ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು 15-20 ದಿನ ಕೊಳೆಯಕ್ಕೆ ಬಿಡಬೇಕು. ಅದನ್ನ ಗೊಬ್ಬರಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗೊಬ್ಬರದ ಮೇಲೆ ಗೋಣಿಚೀಲದಿಂದ ಮುಚ್ಚಿ ಅದನ್ನ ಯಾವುದೇ ಆದಂತಹ ಡೈರೆಕ್ಟ್ ಆಗಿ ಬಿಸಿಲು ಬೀಳಬಾರದು ಮತ್ತೆ ಮಳೆ ನೀರು ಬೀಳಬಾರದು, ಒಂದು ಶೆಡ್ ಏನಾದರೂ ಮೇಂಟೈನ್ ಮಾಡಿ ಅದನ್ನ ಒಂದು 15-20 ದಿನ ಡೈಲಿ ದಿವಸಕ್ಕೊಮ್ಮೆ ಸಂಜೆ ಹೊತ್ತು ನೀರನ್ನು ಚಿಮುಕ್ಸಿ ಒಂದು 15-20 ದಿನ ಅದನ್ನ ನಾವು ಕೊಳೆಯಕ್ಕೆ ಬಿಟ್ಟು ಅಂತ ಒಂದು ಪೌಷ್ಟೀಕರಿಸಿದಂತಹ ಗೊಬ್ಬರವನ್ನು ಉಪಯೋಗಿಸೋದ್ರಿಂದ ಸರಾಸರಿ ಒಂದು 40-50% ಶಿಫಾರಸು ಮಾಡಿರುವಂತಹ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮತ್ತೆ ಒಂದು 10-15% ನಾವು ಏನ್ ಇಳುವರಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟು ಹೆಚ್ಚು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಹೀಗೆ ನಾವು ಏನು ಬೇಸಿಗೆ ಸಂದರ್ಭದಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳಿತೀವೋ ಆ ಭೂಮಿಯ ಆಯ್ಕೆ ಹೀಗಿರಬೇಕು, ಮತ್ತೆ ಪೂರ್ವಭಾವಿ ಸಿದ್ಧತೆಗಳನ್ನು ಕೂಡ ಈಗ ತಾವು ಹೇಳಿದ ಹಾಗೆ ಮಾಡಿಕೊಂಡು ಬಿತ್ತನೆಯನ್ನು ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ. ಈ ದ್ವಿದಳ ಧಾನ್ಯದ ಬಿತ್ತನೆ ವಿಧಾನ ಮತ್ತೆ ಅದರ ಅಂತರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಈ ದ್ವಿದಳ ಧಾನ್ಯದ ಬೆಳೆಗಳನ್ನು ಸಾಲು ಬಿತ್ತನೆ ಮಾಡೋದು ಉತ್ತಮ. ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡ್ತಾರೆ, ಹೆಸರು ಇರಲಿ, ಉದ್ದು ಇರಲಿ, ಮತ್ತೆ ಅಲಸಂದೆಯನ್ನ ಎರಚುತ್ತಾರೆ. ಎರಚೋದ್ರಿಂದ ಏನಾಗುತ್ತೆ, ನಿಮ್ಗೆ ಅಂತರ್ ಬೇಸಾಯ ಮಾಡಕ್ಕಿರ್ಲಿ, ಕಳೆ ನಿರ್ವಹಣೆ ಮಾಡಕ್ಕಿರ್ಲಿ, ಮತ್ತೆ ಕಟಾವು ಮಾಡಕ್ಕಿರ್ಲಿ ಅಷ್ಟು ಸುಲಭವಾಗಲ್ಲ. ಅದರಿಂದ ಈ ದ್ವಿದಳ ಧಾನ್ಯದ ಬೆಳೆಗಳನ್ನ ಸಾಲು ಬಿತ್ತನೆ ಮಾಡೋದು ಉತ್ತಮ. ನಾನು ಆಲ್ರೆಡಿ ಹೇಳಿದೆ, ಕಳೆ ನಿರ್ವಹಣೆ ಮಾಡೋದು, ಅಂತರ್ ಬೇಸಾಯ ಮಾಡೋದು, ಕಟಾವು ಮಾಡೋದು ಸುಲಭವಾಗುತ್ತೆ. ಮತ್ತೆ ಅಂತರ ಈಗೇನ್ ಅಲಸಂದೆ ಮತ್ತೆ ಬೇಸಿಗೆ ಬೆಳೆಗಳಾದಂತಹ ಹೆಸರು ಮತ್ತೆ ಉದ್ದುಗೆ ಸಾಲಿಂದ ಸಾಲಿಗೆ ಅಂತರ ಬಂದು 1 ಅಡಿ ಅಂದ್ರೆ 30 ಸೆಂಟಿಮೀಟರ್ ಅಷ್ಟು ಅಂತರ ಬಿಟ್ಟು ಸಾಲಿಂದ ಸಾಲಿಗೆ ಬಿತ್ತನೆ ಮಾಡ್ಕೋಬೇಕು. ಮತ್ತೆ ಗಿಡದಿಂದ ಗಿಡಕ್ಕೆ ಒಂದು 10 ಸೆಂಟಿಮೀಟರ್ ಅಷ್ಟು ನೀವು ಅಂತರವನ್ನ ಮೇಂಟೈನ್ ಮಾಡಿ ಬಿತ್ತನೆ ಮಾಡ್ಕೋಬೇಕು. ಇಷ್ಟು ಅಂತರವನ್ನ ನೀಡಿದ್ರೆ ಸಾಕಾಗುತ್ತೆ. ಇಷ್ಟೆಲ್ಲ ತಿಳಿಸ್ಕೊಟ್ಟ ನಂತರ ದ್ವಿದಳ ಧಾನ್ಯದ ಬೆಳೆಗಳ ತಳಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಸುಧಾರಿತ ತಳಿಗಳು ಯಾವಿದ್ದಾವೆ, ಅವುಗಳ ವಿಶೇಷತೆ ಏನಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಯಾವುದೇ ಬೆಳೆಯ ತಳಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಅತಿ ಮುಖ್ಯವಾದದ್ದು. ಅಂದ್ರೆ ಒಂದು ರೋಗಕ್ಕಿರ್ಲಿ, ಒಂದು ಕೀಟಕ್ಕಿರ್ಲಿ ನಿರೋಧಕತೆ ಹೊಂದಿರುವಂತಹ ತಳಿನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳು ನಮ್ಮ ಯುಎಸ್ ಬೆಂಗಳೂರು ಡೆವಲಪ್ ಮಾಡಿರುವಂತಹ ತಳಿಗಳಿದಾವೆ. ಅದರಿಂದ ಬೆಳೆಗಳಲ್ಲಿ ಯಾವುದೇ ಬೆಳೆಯಲ್ಲಿ ತಳಿ ಆಯ್ಕೆ ಮಾಡ್ಕೊಳ್ಳೋದು ಅತಿ ಮುಖ್ಯವಾದದ್ದು. ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ, ಅಲಸಂದೆ, ಹೆಸರು ಮತ್ತು ಉದ್ದಿನಲ್ಲಿ ನಮ್ಮ ಯುಎಸ್ ಬೆಂಗಳೂರು ಡೆವಲಪ್ ಮಾಡಿರುವಂತಹದ್ದೇ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳಿದಾವೆ. ಅಲಸಂದೆಯಲ್ಲಿ ಬಂದು KBC ಸೀರೀಸ್ದು ತಳಿಗಳಿದಾವೆ. KBC 1, 2, 5, 9, 11 ಅಂತ ಸೀರೀಸ್ ಅಲ್ಲಿ ತಳಿಗಳಿದಾವೆ. KBC ಸೀರೀಸ್ ದೇ ಅಲಸಂದೆ ತಳಿಗಳಿದಾವೆ. ಮತ್ತೆ ನೂತನವಾಗಿ ಅಲಸಂದೆ ತಳಿ KBC 12 ತಳಿಯನ್ನ ನಮ್ಮ ಯುಎಸ್ ಬ್ಯಾಂಗ್ಳೂರ್ ಡೆವಲಪ್ ಮಾಡಿದ್ದಾರೆ. ಈ ತಳಿಯು ಹೆಚ್ಚು ಇಳುವರಿ ಕೊಡುವಂತಹ ಮತ್ತೆ ಅಲ್ಲದೆ ಎಲೆ ಅಂಗಮಾರಿ ರೋಗಕ್ಕೆ ಸಹಿಷ್ಣತೆ ಹೊಂದಿರುವಂತಹ ತಳಿ ಮತ್ತೆ ಕಂದು ಬಣ್ಣದ ಬೀಜವನ್ನ ಹೊಂದಿರುತ್ತೆ. ಸರಿಸುಮಾರು ಬೇರೆ ಅಲಸಂದೆ ತಳಿಗಳು 3-4 ಕ್ವಿಂಟಲ್ ಅಷ್ಟು ಇಳುವರಿ ಕೊಡ್ತವೆ. ಆದ್ರೆ ಈ ಒಂದು ನೂತನವಾದಂತಹ KBC 12 ನಮ್ಮ ಯುಎಸ್ ಬೆಂಗಳೂರು ಡೆವಲಪ್ ಮಾಡಿರುವಂತಹ ತಳಿ ನಿಮ್ಗೆ ಎಕರೆಗೆ 4-5 ಕ್ವಿಂಟಲ್ ಅಷ್ಟು ಇಳುವರಿ ಕೊಡುತ್ತೆ. ಮತ್ತೆ ಈ ಅಲಸಂದೆನ ನಮ್ಮ ಯುಎಸ್ ಬೆಂಗಳೂರು ಡೆವಲಪ್ ಮಾಡಿರುವಂತಹ ಮೇವಿನ ಅಲಸಂದೆ ತಳಿಗಳು ಸಹ ಇದಾವೆ. ಏನಂದ್ರೆ ಮೇವಿನ ಅಲಸಂದೆ ತಳಿಗಳು ಬಂದು MFC ಸೀರೀಸ್ದು ತಳಿಗಳಿದಾವೆ. MFC 0901 ಅಂತ ಮತ್ತೆ MFC 09-03 ಅಂತ. ಏನಂದ್ರೆ ಇದು ಮೇವಿನ ಅಲಸಂದೆ ಅಂದ್ರೆ ಈಗ ನೇಪಿಯರ್ ನಿಮ್ಗೆ ಬಹುವಾರ್ಷಿಕ ಇರೋದ್ರಿಂದ ನಿಮ್ಗೆ ಕಂಟಿನ್ಯೂಸ್ ಆಗಿ ಒಂದು 4-5 ವರ್ಷವರೆಗೂ ಪ್ರತಿ ಕಟಾವನ್ನ 45-50 ದಿನಕ್ಕೆ ಕಟಾವ್ ಮಾಡ್ಕೊಂತೀರಾ. ಬಟ್ ಇದು ಒಂದು ಅಲಸಂದೆ ಏನಂದ್ರೆ ಒಂದು ಸಿಂಗಲ್ ಕಟ್ ಅಷ್ಟೇ. ಮೇವಿನ ಅಲಸಂದೆ ಬಂದು ನಿಮ್ಗೆ ಸರಿ ಸುಮಾರು ಇದು ಒಂದು ಮೇವಿನ ಅಲಸಂದೆ MFC 0901 ದು ಇಳುವರಿ ಬಂದು 16 ಟನ್ ಪ್ರತಿ ಎಕರೆಗಷ್ಟು ಮೇವು ಸಿಗುತ್ತೆ. ಅದೇ ನಿಮ್ಗೆ ನೇಪಿಯರ್ದು 48-50 ಟನ್ ಅಷ್ಟು ಇಳುವರಿ ಸಿಗುತ್ತೆ. ಆದ್ರೆ ಏನಂದ್ರೆ ಇದು ಒಂದು MFC 0901 ತಳಿಯಲ್ಲಿ ಏನಂದ್ರೆ ಹೆಚ್ಚಿನ ಪ್ರೋಟೀನ್ ಕಂಟೆಂಟ್ ಇರೋದ್ರಿಂದ ಜಾನುವಾರುಗಳ ಹಾಲಿನ ಇಳುವರಿಗಳು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಏನಂದ್ರೆ ಭೂಂಸ ನೀವೇನ್ ಕೊಡ್ತಿರೋ ಆ ಭೂಂಸ ಸಹ ಪ್ರಮಾಣನ ಕಡಿಮೆ ಉಪಯೋಗಿಸ್ಕೋಬಹುದು. ಮತ್ತೆ ನೆಕ್ಸ್ಟ್ ಹೆಸರುದು ನಮ್ಮ ಯುಎಸ್ ಬೆಂಗಳೂರು ಡೆವಲಪ್ ಮಾಡಿರುವಂತಹದೇ ತಳಿಗಳಿದಾವೆ. KKM 3 PS 16 ಅಂತ. ಮತ್ತೆ ಉದ್ದಿನದು ಸಹ ಅದೇ ರೀತಿ ತಳಿಗಳಿದಾವೆ. ಕರ್ಗಾಂವ್ 3 ಅಂತ ಮತ್ತೆ LBG 625 ಮತ್ತೆ LBG 791 ಅಂತ. ಇದೊಂದು ಎಲ್ಬಿಜಿ 791 ಇರೋದು ಹಳದಿ ಎಲೆ ವೈರಾಣು ರೋಗಕ್ಕೆ ಸಹಿಷ್ಣತೆ ಹೊಂದಿರುವಂತಹ ತಳಿ ಇದು. ಏನಂದ್ರೆ ಎಲ್ಲೋ ಮೊಸಾಯಿಕ್ ವೈರಸ್ ರೆಸಿಸ್ಟೆಂಟ್ ತಳಿ ಇದು. ಇದಿಷ್ಟು ಪ್ರಮುಖವಾದ ಬೇಸಿಗೆ ಬೆಳೆಯ ತಳಿಗಳು. ಇವಿಷ್ಟು ತಳಿಗಳಲ್ಲಿ ನಮಗೆ ಸೂಕ್ತವಾದಂತಹ ತಳಿಗಳನ್ನು ಆಯ್ಕೆಯನ್ನ ಮಾಡಿಕೊಂಡು ನಮ್ಮ ಕೃಷಿಕರು ಅದರ ಬಿತ್ತನೆಯನ್ನ ಮಾಡಿಕೊಳ್ಳಬಹುದು. ಈ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಪೋಷಕಾಂಶಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ನಾನು ಆಗ್ಲೇ ತಿಳಿಸಿಕೊಟ್ಟಂತೆ ಸಾಲು ಬಿತ್ತನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟೆ. ಅಂದ್ರೆ ಸಾಲು ಬಿತ್ತನೆ ಸಮಯದಲ್ಲೇ ದ್ವಿದಳ ಧಾನ್ಯದ ಬೆಳೆಗಳಿಗೆ ನಾವು ಏನ್ ಶಿಫಾರಸು ಮಾಡಿರುವಂತಹ ಗೊಬ್ಬರ ಇದೆಯೋ ಅದನ್ನ ಮಿಕ್ಸ್ ಮಾಡಿ ನಾವು ಸಾಲು ಬಿತ್ತನೆ ಮಾಡ್ಕೋಬೇಕು. ಹೇಗ್ ಮಾಡ್ಕೋಬೇಕಂದ್ರೆ ದ್ವಿದಳ ಧಾನ್ಯ ಬೆಳೆಗಳಿಗೆಲ್ಲ ನಮ್ಮ ರೈತರು ಅವಶ್ಯಕ್ಕಿಂತ ಹೆಚ್ಚಾಗಿ ಇವತ್ತು DAP 2 ಚೀಲ ಅಷ್ಟು 1 ಚೀಲ ಅಷ್ಟು ಪೊಟ್ಯಾಶ್ ಹಾಕ್ತಾರೆ ಒಂದ್ ಎಕರೆಗೆ. ಅಷ್ಟೊಂದು ನಾವು ಗೊಬ್ಬರನ ಹಾಕುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ದ್ವಿದಳ ಧಾನ್ಯಗಳೆಲ್ಲ ಏನಂದ್ರೆ ಪರಿಸರದಲ್ಲಿರುವಂತಹ ಸಾರಜನಕನ ಸ್ಥಿರೀಕರಿಸುತ್ತೆ. ಅದರಿಂದ ನಾವು ಏಕದಳ ಧಾನ್ಯಕ್ಕೆ ಬೇಕಾಗಿರುವಷ್ಟು ಗೊಬ್ಬರ ದ್ವಿದಳ ಧಾನ್ಯದ ಬೆಳೆಗಳಿಗಷ್ಟು ಬೇಕಾಗಿರಲ್ಲ. ನಾವು ಬಿತ್ತನೆ ಸಮಯದಲ್ಲೇ ಏನ್ ಬಿತ್ತನೆ ಬೀಜ ಇದೆಯೋ, ಶಿಫಾರಸು ಮಾಡಿರುವಂತಹ ಬಿತ್ತನೆ ಬೀಜ ಇದೆಯೋ, ಫಾರ್ ಎಕ್ಸಾಂಪಲ್ ಈಗ ಅಲ್ಸಂದೆಗೆ 10-12 kg ಒಂದ್ ಎಕರೆಗೆ ಬೀಜ ಬೇಕಾಗುತ್ತೆ. ನಾವು ಆ ಬೀಜನ ನಾವು ನಮ್ದು ಜೀವಾಣು ಗೊಬ್ಬರಗಳು ಏನಿದಾವೋ ಬಯೋ ಫರ್ಟಿಲೈಸರ್ಸ್, ಎಸ್ಪೆಷಲಿ ದ್ವಿದಳ ಧಾನ್ಯಗಳಿಗೆಲ್ಲ ರೈಸೋಬಿಯಂ ಅನ್ನ ನಾವು ಉಪಯೋಗಿಸ್ತೀವಿ. ಅದೇ ಏಕದಳ ಧಾನ್ಯಗಳಿಗೆಲ್ಲ ಅಜಟೋಬ್ಯಾಕ್ಟರ್ ಮತ್ತೆ ಅಜೋಸ್ಪಿರ್ಲಮ್ ಬಯೋ ಫರ್ಟಿಲೈಸರ್ನ ಬೀಜೋಪಚಾರಕ್ಕೆ ಉಪಯೋಗಿಸ್ಕೊಂತೀವಿ. ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳಿಗೆ ನಾನು ರೈಸೋಬಿಯಂ ಉಪಯೋಗಿಸ್ಕೋಬೇಕು ಅಂತ ಅಂದೆ. ಒಂದ್ ಎಕರೆಗೆ ಈಗ 10-12 kg ಅಷ್ಟು ಬೀಜ ಬೇಕಾಗುತ್ತೆ ಅಂತ ಹೇಳಿದೆ. ನಮ್ಗೆ 1 kg ಬೀಜಕ್ಕೆ 20 g ಅಷ್ಟು ಬಯೋ ಫರ್ಟಿಲೈಸರ್ ರೈಸೋಬಿಯಂನ ನಾವು ಬೀಜೋಪಚಾರ ಮಾಡ್ಕೋಬೇಕು. ಯಾವ ವಿಧಾನದಲ್ಲಿ ಬೀಜೋಪಚಾರ ಮಾಡ್ಕೋಬೇಕಂದ್ರೆ ನಮ್ದೇನು ಒಂದ್ ಎಕರೆಗೆ ಬೀಜ ಬೇಕಾಗುತ್ತೋ ಒಂದ್ ಪ್ಲಾಸ್ಟಿಕ್ ಚೀಲದ ಮೇಲೆ ನೀಟಾಗಿ ಅದನ್ನ ಹರಡಿಸ್ಕೋಬೇಕು. ನೆಕ್ಸ್ಟ್ ಒಂದ್ ಸಕ್ಕರೆ ಅಥವಾ ಬೆಲ್ಲದ ಪಾಕನ ಒಂದು ಸರಿಸುಮಾರು 1.5 liter ನೀರಿಗೆ 1.5 kg ಸಕ್ಕರೆ ಅಥವಾ 1.5 liter ನೀರಿಗೆ 1.5 kg ಅಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸಿ ಪಾಕ ಮಾಡ್ಕೋಬೇಕು. ಆ ಪಾಕ ತಂಪುಗಾದ್ಮೇಲೆ ನಮ್ ಬೀಜಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂಟು ಬರ್ಲಿ ಅಂತ ಸ್ವಲ್ಪ. ನೆಕ್ಸ್ಟ್ ಅದೇನ್ ನಾವು ಬೀಜಕ್ಕೆ ನಾವು ಏನ್ ಅಂಟನ ಮಿಕ್ಸ್ ಮಾಡ್ಕೊಂಡಿರ್ತೀವೋ ಪಾಕನ ಮಿಕ್ಸ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ಸರಿಸುಮಾರು 1 kg 20 g ಅಷ್ಟು, ಅಂದ್ರೆ 10 kg ಬೀಜಕ್ಕೆ 100 g ಅಷ್ಟು ಜೈವಿಕ ಗೊಬ್ಬರನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ 5-6 hours ನಾವು ನೆರಳಲ್ಲಿ ಒಣಗಿಸಿ ತದನಂತರ ಬೀಜನ ನಾವು ಸಾಲಲ್ಲಿ ಬಿತ್ತನೆ ಮಾಡ್ಕೋಬೇಕು. ಏನ್ ಶಿಫಾರಸು ಮಾಡಿರುವಂತಹ ಗೊಬ್ಬರ ಇದೆಯೋ, ಅಂದ್ರೆ 1 acre ಜಾಸ್ತಿ ಗೊಬ್ಬರ ಏನ್ ಬೇಕಾಗಲ್ಲ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೆ. ದ್ವಿದಳ ಧಾನ್ಯದ ಬೆಳೆಗಳಿಗೆ 10-20 kg ಸಾರಜನಕ ರಂಜಕ ಪೊಟ್ಯಾಶ್ ಅನ್ನ ಒದಗಿಸಬೇಕಾಗುತ್ತೆ ಒಂದ್ ಎಕರೆಗೆ. ಅಂದ್ರೆ ಜಸ್ಟ್ ನೀವು ಒಂದು DAP 45 kg ಅಷ್ಟು, ಯೂರಿಯಾ 1.5 kg ಅಷ್ಟು, ಪೊಟ್ಯಾಶ್ 1.5 kg ಅಷ್ಟು ಈ ಬೀಜದ ಜೊತೆ ಮಿಕ್ಸ್ ಮಾಡ್ಕೊಂಡು ಸಾಲು ಬಿತ್ತನೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಇಳುವರಿಯನ್ನ ಪಡ್ಕೋಬಹುದು. ಮತ್ತೆ ಏನಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ನಮ್ ರೈತರು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ, ಲೈಕ್ ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಉದ್ದು ಇರ್ಬೋದು, ಈ ಬೆಳೆಗಳಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಹೂ ಉದುರುವಿಕೆ ಪ್ರಾಬ್ಲಮ್ ಇದೆ ಮತ್ತೆ ಕಾಯಿ ಕಚ್ಚಲ್ಲ ಅಷ್ಟು. ಇದಕ್ಕೋಸ್ಕರ ಏನಂದ್ರೆ ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳಿಗೆ ಹೂ ಬಿಡುವ ಹಂತದಲ್ಲಿ ಪಲ್ಸ್ ಮ್ಯಾಜಿಕ್ ಅನ್ನುವಂತ ಸಸ್ಯ ಪೋಷಕಾಂಶ ಮತ್ತೆ ಅದು ಸಸ್ಯ ಬೆಳೆವರ್ತಕ ಅದು ಪಲ್ಸ್ ಮ್ಯಾಜಿಕ್ ಅಥವಾ ಪಲ್ಸ್ ಬೂಸ್ಟರ್ ಅಂತಾನೆ ಸಿಗುತ್ತೆ. ನಮ್ಮ ಕೇಂದ್ರದಲ್ಲೂ ಅದು ಲಭ್ಯ ಇದೆ. ಅದೇನಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಹೂ ಬಿಡುವ ಹಂತದಲ್ಲಿ ಹೆಸರು ಉದ್ದು ಮತ್ತೆ ಅಲಸಂದೆ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ ಒಂದ್ ಸ್ಪ್ರೇ ಕೊಟ್ರೆ ಸಾಕು. ಅಂದ್ರೆ 1 liter ನೀರಿಗೆ 1-10 g ಅಷ್ಟು ಈ ಪಲ್ಸ್ ಮ್ಯಾಜಿಕ್ ಅಥವಾ ಪಲ್ಸ್ ಬೂಸ್ಟರ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಸಿಂಪರಣೆ ಮಾಡೋದ್ರಿಂದ ಹೂ ಉದುರುವಿಕೆ ಕಡಿಮೆ ಆಗುತ್ತೆ ಮತ್ತೆ ಕಾಯಿ ಕಚ್ಚೋದು ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರಿಂದ 10-15 ಇಳುವರಿನ ನೀವು ಹೆಚ್ಚಿಗೆ ಕಾಣಬಹುದು. ಹೀಗೆ ಪೋಷಕಾಂಶಗಳ ನಿರ್ವಹಣೆಯನ್ನ ಈ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಮಾಡಬೇಕಾಗುತ್ತೆ. ಇನ್ನು ಯಾವುದೇ ಬೆಳೆಯನ್ನ ಇವತ್ತು ಬೆಳೆದರೂ ಕೂಡ ಆ ಬೆಳೆಗೆ ನಮಗೆ ದೊಡ್ಡ ಸವಾಲಾಗಿ ಪರಿಣಮಿಸತಕ್ಕಂಥದ್ದು ಕಳೆ ಅನ್ನುವಂಥದ್ದು. ಎಲ್ಲ ಬೆಳೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಳೆ ಬರುತ್ತೆ. ಈ ಬೇಸಿಗೆಯ ದ್ವಿದಳ ಧಾನ್ಯಗಳನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ಬರುವಂತಹ ಕಳೆಯನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡ್ತಾರೆ, ಈ ಬೇಸಿಗೆ ದ್ವಿದಳ ಧಾನ್ಯದ ಬೆಳೆಗಳನ್ನ ಎರ್ಚ್ತಾರೆ. ಎರ್ಚಬಾರದು, ನಾನು ಸಾಲು ಬಿತ್ತನೆ ಮಾಡಬೇಕು ಅಂತ ಹೇಳಿದೆ. ಸಾಲು ಬಿತ್ತನೆ ಮಾಡೋದ್ರಿಂದ ನಿಮ್ಗೆ ಅಂತರ್ಬೇಸಾಯ ಮಾಡೋಕೆ ಮತ್ತೆ ಒಂದು ಕಳೆನಾಶಕನ ಸಿಂಪರಣೆ ಮಾಡೋದಕ್ಕೆ ಸುಲಭವಾಗುತ್ತೆ. ಕಳೆನಾಶಕಗಳು ಎರಡ್ ತರ ಬರುತ್ತೆ. ಏನಂದ್ರೆ ಉದಯಪೂರ್ವ ಮತ್ತೆ ಉದಯೋತ್ತರ ಕಳೆನಾಶಕಗಳು ಅಂತ. ಉದಯಪೂರ್ವ ಕಳೆನಾಶಕಗಳು ಅಂದ್ರೆ ಬೀಜದ ಮೊಳಕೆ ಒಡೆಯಕ್ಕಿಂತ ಮುಂಚೆ ನಾವು ಏನ್ ಸಿಂಪರಣೆ ಮಾಡ್ತೀವೋ ಕಳೆನಾಶಕನ ನಾವು ಉದಯಪೂರ್ವ ಕಳೆನಾಶಕ ಅಂತ ಹೇಳ್ತೀವಿ. ಅಂದ್ರೆ ನಾವು ಇವತ್ ಬಿತ್ತನೆ ಮಾಡಿದೀವಿ ಅಂದ್ರೆ ಅದೇ ದಿನ ಅಥವಾ ಮಾರನೇ ದಿನ ಸಿಂಪರಣೆ ಮಾಡುವಂತಹ ಕಳೆನಾಶಕನ ನಾವು ಉದಯಪೂರ್ವಕ ಕಳೆನಾಶಕ ಅಂತೀವಿ. ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಅಂದ್ರೆ ಇನಿಷಿಯಲ್ ಸ್ಟೇಜ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬರುವಂತಹ ಕಳೆಗಳನ್ನು ಹತೋಟಿ ಮಾಡ್ಲಿಕ್ಕೋಸ್ಕರ ಪೆಂಡಿ ಮೆಥಾಲಿನ್ ಅನ್ನೋ ಒಂದು ಕಳೆನಾಶಕವನ್ನು ಉಪಯೋಗಿಸೋದ್ರಿಂದ ಕಳೆಗಳನ್ನು ಹತೋಟಿ ಮಾಡಬಹುದು. ಈ ಒಂದು ಪೆಂಡಿ ಮೆಥಾಲಿನ್ ಅನ್ನೋದು 2 formulations ಅಲ್ಲಿ ಬರುತ್ತೆ. ಒಂದು 30 EC ಅಂತ ಒಂದು ಬರುತ್ತೆ, ಇನ್ನೊಂದು 38.7 CS ಅಂತ ಬರುತ್ತೆ. 2 formulations ಅಲ್ಲಿ ಬರುತ್ತೆ. ನೀವು ಏನಾದ್ರೂ ಪೆಂಡಿ ಮೆಥಾಲಿನ್ 30 EC ಅಂತ ಒಂದು ಫಾರ್ಮುಲೇಷನ್ ಅಲ್ಲಿ ಬರುವಂತಹ ಕಳೆನಾಶಕವನ್ನು ಉಪಯೋಗಿಸ್ತಿದ್ದೀರಾ ಅಂದ್ರೆ ಒಂದು ಎಕರೆಗೆ ಸರಿ ಸುಮಾರು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನೀವು ಒಂದು ಕಳೆನಾಶಕ ಅಥವಾ ಕೀಟನಾಶಕನ ನೀವು ಸಿಂಪರಣೆ ಮಾಡ್ತೀರಾ ಅಂದ್ರೆ 200 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಎಕರೆಗೆ ನೀವು ಕಳೆನಾಶಕ ಸಿಂಪರಣೆ ಮಾಡ್ತೀರಾ ಅಂದ್ರೆ 200 ಲೀಟರ್ ನೀರಿಗೆ 1.2 ಲೀಟರ್ ಅಷ್ಟು ಈ ಒಂದು ಪೆಂಡಿ ಮೆಥಾಲಿನ್ 30 EC ಫಾರ್ಮುಲೇಷನ್ ಇರುವಂತಹ ಕಳೆನಾಶಕವನ್ನು ಉಪಯೋಗಿಸ್ಕೋಬಹುದು. ಇಲ್ಲ ನೀವು 38.7 CS ಫಾರ್ಮುಲೇಷನ್ ನೀವು ಪೆಂಡಿ ಮೆಥಾಲಿನ ಉಪಯೋಗಿಸ್ತಿದ್ದೀರಾ ಅಂದ್ರೆ 700 ಮಿಲಿಲೀಟರ್ ಅಷ್ಟು 200 ಲೀಟರ್ ನೀರಿಗೆ ಬೆರೆಸಿ ಅದನ್ನ ಸಿಂಪರಣೆ ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಮಾಡಬಹುದು. ಏನ್ ಒಂದ್ ಸಿಂಪರಣೆ ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಮಾಡೋದು ಅಷ್ಟು ಸುಲಭ ಅಲ್ಲ. ತದನಂತರ ಬರುವಂತಹ ಕಳೆಗಳನ್ನು ಸಿಂಪರಣೆ ಮಾಡೋಕ್ಕೋಸ್ಕರ ಉದಯೋತ್ತರ ಕಳೆನಾಶಕಗಳಿದಾವೆ. ಈ ಒಂದು ದ್ವಿದಳ ಧಾನ್ಯಗಳಿಗೆ ಉದಯೋತ್ತರ ಕಳೆನಾಶಕ ಅಂದ್ರೆ ಬೆಸ್ಟ್ ಸೂಟೆಡ್ ಅಂದ್ರೆ ಇಮಾಜಿಥೈರ್ ಅಂತ. ಅಂದ್ರೆ ಇಮಾಜಿಥೈರ್ ಕಳೆನಾಶಕ ಇದೊಂದು ಬ್ರಾಡ್ ಸ್ಪೆಕ್ಟ್ರಮ್ ಹರ್ಬಿಸೈಡ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಕಳೆಗಳನ್ನ 2 ತರ ನೋಡಬಹುದು. ಒಂದು ಹುಲ್ಲಿನ ತರ ಇರುತ್ತೆ, ಗ್ರಾಸಸ್ ಅಂತ ಹೇಳ್ತೀವಿ. ಇನ್ನೊಂದು ಅಗಲವಾದ ಎಲೆಗಳ ತರ ಕಳೆಗಳನ್ನ ನೀವು ನೋಡ್ತೀರಾ, ಅದನ್ನ ನಾವು ಬ್ರಾಡ್ ಲಿವ್ಡ್ ವೀಡ್ಸ್ ಅಂತ ಹೇಳ್ತೀವಿ. ಈ ಒಂದು ಇಮಾಜಿಥೈರ್ ಅಂದ್ರೆ ಉದಯೋತ್ತರ ಕಳೆನಾಶಕ ಏನಿದೆಯೋ ಇದು ಬ್ರಾಡ್ ಸ್ಪೆಕ್ಟ್ರಮ್ ಹರ್ಬಿಸೈಡ್ ಅಂದ್ರೆ 2 ತರದ್ದು ಕಳೆಗಳನ್ನು ಕಂಟ್ರೋಲ್ ಮಾಡುತ್ತೆ. ಏನಂದ್ರೆ ಹುಲ್ಲಿನ ತರ ಇರುವಂತಹ ಕಳೆಗಳು ಮತ್ತೆ ಅಗಲವಾದ ಎಲೆಗಳಿರುವಂತಹ ಕಳೆಗಳನ್ನ ಕಂಟ್ರೋಲ್ ಮಾಡುವಂತಹ ಇದೊಂದು ಕಳೆನಾಶಕ. ಈ ಒಂದು ಕಳೆನಾಶಕ ಇಮಾಜಿಥೈರ್ ನೀವು ಇದು ಫಾರ್ಮುಲೇಷನ್ ಬಂದು 40 SL ಅಲ್ಲಿ ಬರುತ್ತೆ. ಇದೇನಂದ್ರೆ ಉದಯೋತ್ತರ ಕಳೆನಾಶಕ ಅಂದ್ರೆ ಬಿತ್ತನೆ ಮಾಡಿದ 20-25 ದಿನಕ್ಕೆ ಸಿಂಪರಣೆ ಮಾಡುವಂತಹ ಕಳೆನಾಶಕ. ಇದು ಸರಿಸುಮಾರು 300 ಮಿಲಿಲೀಟರ್ ಅಷ್ಟು 200 ಲೀಟರ್ ನೀರಿಗೆ, ಅಂದ್ರೆ ಕಳೆನಾಶಕ 300 ml ಅಷ್ಟು 200 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ತದನಂತರ ಬರುವಂತಹ ಕಳೆಗಳನ್ನು ಹತೋಟಿ ಮಾಡಬಹುದು. 20-25 ದಿನಕ್ಕೆ ನಾವು ಈಗ 2ನೇ ಸತಿ ಸಿಂಪರಣೆ ಮಾಡಿದೀವಿ. ಮೊದಲನೇದು ಬಂದು ಉದಯೋತ್ತರ ಸಿಂಪರಣೆ ಮಾಡಬೇಕು ಪೆಂಡಿ ಮೆಥಾಲಿನ್ ಅಂತ ಹೇಳಿದೆ, ಎರಡನೇದು ಬಂದು ಉದಯೋತ್ತರ ಕಳೆನಾಶಕದ ಬಗ್ಗೆ ಹೇಳಿದೆ ಇಮಾಜಿಥೈರ್ 20-25 ದಿನಕ್ಕೆ ಸಿಂಪರಣೆ ಮಾಡುವಂತಹ ಕಳೆನಾಶಕ. ಬಟ್ ಆದ್ರೆ ಇದು ಕಳೆಗಳ ಕಾಂಪಿಟೇಷನ್ ಒಂದು 45 ದಿನವರೆಗೂ ಇರುತ್ತೆ. ಅದಕ್ಕೋಸ್ಕರ ಒಂದು 40-45 ದಿನಕ್ಕೆ ಒಂದು ಅಂತರ್ಬೇಸಾಯ ಮಾಡೋದ್ರಿಂದ ತದನಂತರ ಬರುವಂತಹ ಕಳೆಗಳನ್ನ ಕಂಟ್ರೋಲ್ ಮಾಡಿ ನಾವು ಒಳ್ಳೆ ಇಳುವರಿಯನ್ನ ಪಡ್ಕೋಬಹುದು ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳಲ್ಲಿ. ಹೀಗೆ ಬೇಸಿಗೆಯಲ್ಲಿ ಬೆಳೆಯುವಂತಹ ದ್ವಿದಳ ಧಾನ್ಯಗಳೇನಿರುತ್ತೋ ಈ ದ್ವಿದಳ ಧಾನ್ಯದ ಬೆಳೆಗಳನ್ನು ಬಿತ್ತನೆ ಮಾಡಿದಂತಹ ಸಂದರ್ಭದಲ್ಲಿ ಬರುವಂತಹ ಕಳೆಯನ್ನ ನಾವು ಬಹಳ ಪರಿಣಾಮಕಾರಿಯಾಗಿ ಹತೋಟಿ ಮಾಡಿದಾಗ ಒಳ್ಳೆ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬೇಸಿಗೆ ಆಗಿರೋದ್ರಿಂದ ಒಂದಷ್ಟು ನೀರಿನ ಅಗತ್ಯನೂ ಕೂಡ ಇರುತ್ತೆ. ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳ ಬೆಳೆಗಳೇನಿರುತ್ತೋ ಅದಕ್ಕೆ ಹೆಚ್ಚು ನೀರನ್ನ ಕೇಳೋದಿಲ್ಲ. ಆದರೂ ಕೂಡ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಗಳು ಅಂತ ಹೇಳಿರುತ್ತೆ, ಕ್ರಿಟಿಕಲ್ ಟೈಮ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. ಯಾವ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ಅದನ್ನ ನಾವು ನಿರ್ವಹಣೆಯನ್ನ ಮಾಡಬೇಕು? ಸಾಮಾನ್ಯವಾಗಿ ನಮ್ಮ ರೈತರು ಬೇಸಿಗೆ ಬೆಳೆ ಏನ್ ಮಾಡ್ತಾರೆ, ಎರಚು ಬಿಡ್ತಾರೆ, ಅಲಸಂದೆ ಇರ್ಲಿ, ಉದ್ದು ಇರ್ಲಿ, ಹೆಸರು ಇರ್ಲಿ, ಮತ್ತೆ ಅದನ್ನ ನೀರ್ ಹಾಯಿಸೋದು ಗಮನ ಕೊಡಲ್ಲ. ಏನಂದ್ರೆ ಈ ಒಂದು ಬೆಳೆಗಳಲ್ಲಿ ಬ್ರಾಂಚಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಕಾವಲುಗಳು ಒಡೆಯುವಂತಹ ಒಂದು ಸಮಯ, ನೆಕ್ಸ್ಟ್ ಹೂ ಬಿಡುವಂತಹ ಒಂದು ಸಮಯ, ಮತ್ತೆ ನೆಕ್ಸ್ಟ್ ಕಾಯಿ ಕಟ್ಟುವಂತಹ ಸಮಯದಲ್ಲಿ ನಾವು ನೀರನ್ನು ಒದಗಿಸೋದ್ರಿಂದ ಒಳ್ಳೆ ಇಳುವರಿಯನ್ನ ಪಡ್ಕೋಬಹುದು. ಹೀಗೆ ಬೇಸಿಗೆಯಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಹಾಗೂ ಕಳೆಯ ನಿರ್ವಹಣೆಯನ್ನ ಪರಿಣಾಮಕಾರಿಯಾಗಿ ಮಾಡಿದ್ದೇ ಆದಲ್ಲಿ ಈ ಬೇಸಿಗೆಯಲ್ಲಿ ಬೆಳೆಯುವಂತಹ ದ್ವಿದಳ ಧಾನ್ಯಗಳೇನಿರುತ್ತೋ ಇದರ ಒಂದು ಇಳುವರಿಯನ್ನ ನಾವು ಹೆಚ್ಚು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಬೇಸಿಗೆಯಲ್ಲಿ ಬೆಳೀತಕ್ಕಂತಹ ವಿವಿಧ ದ್ವಿದಳ ಧಾನ್ಯದ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ ತಸ್ಮಯ ಅವರೇ? ಸರ್, ನನ್ನ ದೂರವಾಣಿ ಸಂಖ್ಯೆ ಬಂದು 9481569236 ಅಂತ, ಅಲ್ಲದೆ ನನ್ನ ಮೇಲ್ ಐ ಡಿ ಇದೆ TASMIYARZVIA@gmail.com ಅಂತ. ನೀವು ಯಾವುದೇ ಸಮಯದಲ್ಲಿ ಕರೆ ಮಾಡೋದ್ರಿಂದ ಅಥವಾ ಮೇಲ್ ಕಳಿಸೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9481562236. ಒಳ್ಳೆದು ತಸ್ಮಿಯಾ ಕೌಸರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಬೆಳೆಯುವಂತಹ ಸಮಯ, ನೆಕ್ಸ್ಟ್ ಹೂ ಬಿಡುವಂತಹ ಒಂದು ಸಮಯ, ಮತ್ತೆ ನೆಕ್ಸ್ಟ್ ಕಾಯಿ ಕಟ್ಟುವಂತಹ ಸಮಯದಲ್ಲಿ ನಾವು ನೀರನ್ನು ಒದಗಿಸೋದ್ರಿಂದ ಒಳ್ಳೆ ಇಳುವರಿಯನ್ನು ಪಡ್ಕೋಬಹುದು. ಹೀಗೆ ಬೇಸಿಗೆಯಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಹಾಗೂ ಕಳೆಯ ನಿರ್ವಹಣೆಯನ್ನ ಪರಿಣಾಮಕಾರಿಯಾಗಿ ಮಾಡಿದ್ದೇ ಆದಲ್ಲಿ ಈ ಬೇಸಿಗೆಯಲ್ಲಿ ಬೆಳೆಯುವಂತಹ ದ್ವಿದಳ ಧಾನ್ಯಗಳೇನಿರುತ್ತೋ ಇದರ ಒಂದು ಇಳುವರಿಯನ್ನ ನಾವು ಹೆಚ್ಚು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಬೇಸಿಗೆಯಲ್ಲಿ ಬೆಳೀತಕ್ಕಂತಹ ವಿವಿಧ ದ್ವಿದಳ ಧಾನ್ಯದ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ ತಸ್ಮಯ ಅವರೇ? ಸರ್, ನನ್ನ ದೂರವಾಣಿ ಸಂಖ್ಯೆ ಬಂದು 9481569236 ಅಂತ, ಅಲ್ಲದೆ ನನ್ನ ಮೇಲ್ ಐ ಡಿ ಇದೆ TASMIYA